ಮನದ ಮಾತಿನ 100 ಚಿಂತನೆಗಳು ಪ್ರಸಾರವಾಯಿತು. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಇದು ಆಕಾಶವಾಣಿಯ ಕಲಬುರಗಿ ಕೇಂದ್ರ. ಈಗ ಸಮಯ 7 ಗಂಟೆ. ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶ, ನಂತರ ದೊಡ್ಡಾಟ, ದಾನ ಶೂರ ಕರ್ಣ. ನಡೆಸಿಕೊಡ್ತಾರೆ ಅಫಲ್ಪುರ್ ತಾಲೂಕು ಮಣೂರು ಗ್ರಾಮದ ಚಂದ್ರಶೇಖರ್ ಹೊಸೂರ್ಕರ್ ಹಾಗೂ ಸಂಗಡಿಗರು. ಶಿಕ್ಷಣ ತಜ್ಞ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಮಾರ್ಗದರ್ಶನದಲ್ಲಿ ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಈಗ ಕಲಬುರಗಿಯಲ್ಲಿ ಶುಭಾರಂಭ. ಏಪ್ರಿಲ್ 30ರಂದು ಉದ್ಘಾಟನೆ. ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಪಿಯುಸಿ ಪ್ಲಸ್ ನೀಟ್, ಪಿಯುಸಿ ಪ್ಲಸ್ ಐಐಟಿ, ಜೆಇಇ ಫೌಂಡೇಶನ್ ಕೋರ್ಸಸ್ ಫಾರ್ 8th, 9th and 10th ಕ್ಲಾಸ್. ನೀಟ್ ದೀರ್ಘಾವಧಿ ಕೋಚಿಂಗ್ ಕೂಡ ಲಭ್ಯ. ಕಲಬುರಗಿಯ ಜಿಡಿಎ ಲೇಔಟ್, ರಿಂಗ್ ರೋಡ್ ನ ಕಾಯಕ ಸ್ಕೂಲ್ ಎದುರುಗಡೆ. ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್. ಮಾಹಿತಿಗಾಗಿ ಸಂಪರ್ಕಿಸಿ 7829089991, 7829089992. ವೆಬ್ಸೈಟ್ www.vedicv.in. ಬನ್ನಿ, ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸಿ. ಏನಾಯ್ತು, ಎಲ್ಲಿಗೆ ಹೋಗ್ತಿದ್ಯಾ ಇಷ್ಟೊಂದು ಅರ್ಜೆಂಟ್ ಆಗಿ? ಅಮ್ಮಂಗೆ ತುಂಬಾ ಸೀರಿಯಸ್ ಅಂತ ಕಣೋ, ಅದಕ್ಕೂ ಮುಂಚೆ ನನ್ನ ಒಂದ್ಸರಿ ನೋಡ್ಬೇಕಂತೆ. ಟ್ರೈನ್ ಇರೋದು ರಾತ್ರಿ ತಾನೆ, ಟ್ಯಾಕ್ಸಿಯಲ್ಲಿ ಹೋದ್ರೆ 9-10 ಗಂಟೆ ಬೇಕು. ಇನ್ನು 2 ಅವರ್ಸ್ ಅಲ್ಲಿ ಫ್ಲೈಟ್ ಇದೆ. ನಿಮ್ಮೂರಿಗೆ ಫ್ಲೈಟ್? ಈಗ ನಮ್ಮೂರಿಗೊಂದೇ ಅಲ್ಲ, ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಫ್ಲೈಟ್ ಕನೆಕ್ಟಿವಿಟಿ ಇದೆ. ಉಡಾನ್ ಯೋಜನೆಯ ವಿಮಾನ ನಿಲ್ದಾಣಗಳ ನಿರ್ಮಾಣ ಬಿಜೆಪಿಯ ಸತತ ಪ್ರಯತ್ನವೇ ಕಾರಣ. ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು 30%. ಬೀದರ್ ಜಿಲ್ಲೆ ಒಳಗ 50%. ರಾಯಚೂರು ಮತ್ತು ಜೈರಾಬಾದ್ಗಳಲ್ಲಿ 45%. ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 65%. ಯಾದಗಿರಿ ಜಿಲ್ಲೆ ಒಳಗ 35%. ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 20% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಸೊಲ್ಲಾಪುರ ಜಿಲ್ಲೆಯನ್ನ ಹೊರತುಪಡಿಸಿ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದಾಗಿದ. ಕೆಲವು ಕಡೆ ಉತ್ತಮ ಮಳೆ ಕೂಡ ಆಗಬಹುದು. ಮಳೆಯ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಈಗ ದೊಡ್ಡಾಟ, ದಾನ ಶೂರಕರ್ಣ ನಡೆಸಿಕೊಡ್ತಾರೆ ಅಫಲ್ಪುರ್ ತಾಲೂಕು ಮಣೂರು ಗ್ರಾಮದ ಚಂದ್ರಶೇಖರ್ ಹೊಸೂರ್ಕರ್ ಹಾಗೂ ಸಂಗಡಿಗರು.

ಭೂಪಾಲನೆ, ನನ್ನನ್ನು ಈ ಪರಿಯಾಗಿ ಹೊಗಳಬೇಡಿರಿ. ನೀವು ನನಗೆ ಆಶ್ರಯ ಕೊಟ್ಟಿದ್ದೇ ಮಹದ್ ಉಪಕಾರವಾಯಿತು. ಇದು ಹೇಗೆ ತೀರಿಸಬೇಕೋ ತಿಳಿಯದಾಗಿದೆ. ಆಹೇ ಅಂಗರಾಜನಾದ ಕರ್ಣ, ನೀನು ಯಾವಾಗ ಯಾವ ಕಾಲಕ್ಕಾದರೂ ನಮ್ಮನ್ನು ಬಿಟ್ಟು ಅಗಲಬಾರದು. ಯಾಕೆಂದರೆ ಇಂದಿಲ್ಲ ನಾಳೆ ಆದರೂ ಆ ಪಾಂಡವರಿಗೂ ನಮಗೂ ನ್ಯಾಯವನ್ನು ಬರತಕ್ಕದ್ದು. ಅದಕ್ಕಾಗಿ ಆ ಭೀಮ ಅರ್ಜುನರು ಬಹು ಗರ್ವಿಗಳಾಗಿದ್ದಾರೆ. ಅವರ ಗರ್ವವನ್ನಡಗಿಸಲು ನೀನೇ ಸಮರ್ಥ. ಕುಲಾಧಿಪತಿಯೇ, ನನ್ನೊಡನೆ ಹೋರಾಡಲು ಅರ್ಜುನಿಗೆ ಎಲ್ಲಿಯ ಧೈರ್ಯ, ಎಲ್ಲಿಯ ಶೌರ್ಯ? ಆತನು ಹೋರಾಡಲು ಸಿದ್ಧನಾದ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಅವನನ್ನು ಯಮಸದನ ಕಟ್ಟುವೆನು. ದ್ರೋಣಾಚಾರ್ಯರೇನು ಸೂರಿರುವರು ನಿಜ, ಆದರೆ ಅವರು ಯಾವಾಗಲೂ ಪಾಂಡವರ ಪಕ್ಷ ಪಾತಗಳಾಗಿದ್ದಾರೆ. ಅದಕ್ಕಾಗಿ ಅವರಿಂದ ನಮಗೆ ಪ್ರಯೋಜನ ಆಗುವಂತೆ ಕಾಣುವುದಿಲ್ಲ. ಅದಕ್ಕಾಗಿ ನಿಮ್ಮಂತ ವೀರಾದಿ ವೀರರ ಸಹಾಯವನ್ನು ನನಗೆ ಬೇಕಾಗಿದೆ. ಆಹೇ ಕರ್ಣ, ಆಹೇ ರಾಜೇಂದ್ರನೇ, ಅತಿ ಕಷ್ಟ ಸಾಧ್ಯವಾದ ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಎಲ್ಲಿ ಕಲಿತಿರುವಿ? ಪರಶುರಾಮನಿಂದ ಗುರುವಿನ ಗುರು ಆದ ಪರಶುರಾಮನಿಂದ ವಿದ್ಯೆಯನ್ನು ಕಲಿತಿರುವ ಕರ್ಣ ಧನ್ಯ ಧನ್ಯ. ಇಂಥ ರಕ್ತವನ್ನು ಪಡೆದ ನಾನೇ ಭಾಗ್ಯಶಾಲಿ. ಆಹೇ ದುರ್ವೇದನ ಭೂಪಾಲನೆ, ಇದಕ್ಕೆ ನಾನಾದ್ರೆ ಹೇಳುವನು ಕೇಳುವಂತವರಾಗಿರಿ. ಅದೇನಿರುವನು ಚೆನ್ನಾಗಿ ಹೇಳುವಂತವನಾಗು. ಆದರೆ ಸಾರಥಿಯಾದ ಸೆಲ್ಲರಾಜನು ಇದುವರೆಗೂ ಬರಲಿಲ್ಲ.